ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ನಮ್ಮ ಸ್ಟುಡಿಯೋದೊಳಗ ಕಾಳಗಿ ತಾಲೂಕು ರಟ್ಕಲ್ ಗ್ರಾಮದ ಸಾಯಮ್ಮ ತುಕಾರಾಮ್ ರೇಕುಳಿಗೆಯವರು ಮತ್ತ ಅವರ ಚಿರಂಜೀವ ನರಸಪ್ಪ ರೇಕುಳಿಗೆಯವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಅವರ ಅನುಭವಗಳನ್ನ ಕೇಳೋಣ. ಅವರು ಮಾವಿನ ಕೃಷಿಯನ್ನ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಅದು ಸಾವಯವ ಕೃಷಿ ಒಳಗ ಮಾವಿನ ಬೆಳೆಯನ್ನ ಬೆಳೀತಾ ಇದ್ದಾರೆ. ಅವರ ಅನುಭವ ನಮಗ ನಿಮಗ ಎಲ್ಲರಿಗೂ ಮಾರ್ಗದರ್ಶನ ಆಗಬೇಕು. ಯಾಕಪ್ಪ ಅಂತಂದ್ರೆ ಬಹಳ ಕಷ್ಟದಿಂದ ಅವರು ಮಾವಿನ ಕೃಷಿ ಮಾಡ್ತಾ ಇರೋದನ್ನ ಅವರ ಮಾತುಗಳಿಂದ ನಾವು ತಿಳ್ಕೊಂಡಿದ್ದೀವಿ. ಸಾಯಮ್ಮ ಅವರ ಬದುಕಿನ ವೃತ್ತಿ ಏನಪ್ಪ ಅಂತಂದ್ರೆ ಮೊದಲಿಗೆ ಅವರು ಕಸಬರಿಗೆಗಳನ್ನ ಮಾಡ್ತಾ ಇದ್ರು, ಕಡ್ಡಿ ಕಸಬರಿಗೆಗಳನ್ನ ಮಾಡಿ, ಈಗಾದ್ರೂ ಮಾಡ್ತಾರೆ, ಕಸಬರಿಗೆಗಳನ್ನ ಮಾಡಿ ಅವರು ಮಾರಾಟ ಮಾಡುವಂತಹ ತಮ್ಮ ವೃತ್ತಿ ಜೀವನವನ್ನ ನಡೆಸುವಂತಹ ಒಂದು ಕಾಯಕದೊಳಗ ತೊಡಕೊಂಡಿದ್ರು. ಬರ್ತಾ ಬರ್ತಾ ಅವರು ಮಾವಿನ ಕೃಷಿಗೆ ಬರ್ತಾರೆ. ಯಾವ ರೀತಿ ಮಾವಿನ ಕೃಷಿ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮೊದ್ಲ ಸಾಯಮ್ಮ ತುಕಾರಾಮ್ ರೇಕುಳಿಗಿ ಅವರೇ ಮತ್ತೆ ನರಸಪ್ಪ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸಾಯಮ್ಮ ಅವರೇ. ಈಗ ತಾವು ಮಾವಿನ ಕೃಷಿ ಮಾಡ್ತಾ ಇದ್ದೀರಿ, ಆದ್ರೆ ಅದಕ್ಕಿಂತ ಮೊದಲು ಕಸಬರಿಗೆ ಮಾಡಿ ಮಾರಾಟ ಮಾಡುವಂತಹ ಒಂದು ವೃತ್ತಿಯನ್ನ ಅವಲಂಬಿಸಿದ್ರಿ. ಕಸಬರಿಗೆ ಮಾಡುವಂತದ್ದೇನು ನಿಮ್ಮ ಮನೆತನದ ವೃತ್ತಿ ಕಾಯಕ? ಹೌದ್ರಿ. ಅದು ಹೆಂಗ್ ಮಾಡ್ತಾ ಇದ್ರಿ? ಎಲ್ಲಿಂದ ಸಂಪನ್ಮೂಲ ಬಳಸಿ ಕೆಲಸ ಮಾಡ್ತಾ ಇದ್ರಿ? ಮತ್ತೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಹೆಂಗಿತ್ತು ಬದುಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ಬನಕ್ ಹೋಗಿ ಕೊಯ್ಕೊಂಡು ತಂದು ಮಾಡ್ಬೇಕ್ರಿ. ನಾವು ಒಣಾಗ್ಬೇಕು, ಬಡಿಬೇಕು, ಸೇಳ್ಬೇಕು, ಕಟ್ಬೇಕ್ರಿ. ಹಳಗ್ ಹೋಗಿ ಸಿಂಧಿ ಬಾರಿಗಿರಿ, ಸಿಂಧಿ ಬಾರಿಗೆ ಪಡಿ ತರಂದು ಒಣ ಹಾಕ್ಬೇಕು. ಒಣೆ ಹಾಕಿ ಏನದ ಬಡ್ದು ಸೇಳಿ ಕಟ್ಬೇಕ್ರಿ. ಕಟ್ಟಿಗೇಸಿ ಮತ್ತ ಗೀರ್ಬೇಕ್ರಿ, ಸಣ್ಣ ಕೂದಲಪ್ಪ ಗೀರಿ ಮಾಡಿ ತಂದಿಗೇಸಿ ಅವಾಗವಾಗ ನಾವು ಹಳ್ಳಿ ಮೇಲೆ ಮಾರ್ತಿದೇವ್ರಿ. ಹಳ್ಳಿ ಮೇಲೆ ಮಾರದ್ ಬಿಟ್ಟು ಈಗ ಗುಲ್ಬರ್ಗದವ್ರು ಜರ ಪರಿಚಯ ಆದವ್ರಿ. ಆಗಣ ಏನದ ನಮ್ಗೆ ತಂದು ಹಾಕ್ರಿ ಅಮ್ಮಣ, ತಂದು ಹಾಕ್ಲತ್ತೇವ್ರಿ ಗುತ್ತಿಗೆ. ಅವ್ರಿಗೆ ತಂದು ಹಾಕೋದು ನಮ್ಮ ಮಗ ಇಲ್ಲಿ ಜರ ದೊಡ್ಡ ಆದನು, ಅವನ ಕೈಲೇ ಕಳ್ಸಲತ್ತೇವ್ ನಾವು. ಮೊದ್ಲ ನೀವು ಒಬ್ಬರೇ ಮಾಡ್ತಿದ್ರಿ ಅದನ್ನ? ಸಿಂಧಿ ಕಸಬರಿಗೆ ನೀವು ಒಬ್ಬರೇ ಮಾಡ್ತಿದ್ರಿ ಅಥವಾ ನಿಮ್ಮ ಮನ್ಯಾಗ ಎಲ್ಲರೂ ಕೂಡ? ಎಲ್ಲರೂ ಕೂಡ ಮಾಡ್ತಿದೇವ್ರಿ ನಾವು, ಎಲ್ಲರೂ ಕೂಡ. ಎಲ್ಲ ನಾವು ಗಂಡ ಹೆಣ್ತಿನಿ, ಯಾರು ಇಲ್ಲ, ಹತ್ತಿ ಇಲ್ಲ, ಮಾವು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ನೀವಿಬ್ರೇ ಮಾಡ್ತಾರೆ? ಗಂಡ ಹೆಣ್ತಿನೇ ಮಾಡ್ತಿದೇವ್ರಿ ಅಷ್ಟೇ. ಅದೇ ಮಾಡ್ಕೋತ ಮಾಡ್ಕೋತ ಇದು ಜೀವನ ಇಷ್ಟೇ, ಏಜ್ ದಿನ ಅಂತ ಇರ್ತಾವ. ಬಾರಿಗೆ ನಂದೆ ಸಿಂಧಿ ಗಿಡ ಅಂದ್ರೆ ಬನ್ನಕ್ ಹೋಗಿ ತಗೊಂಡ್ ಬರ್ತಿದ್ರಿ? ತಗೊಂಡ್ ಬರ್ಬೇಕ್ರಿ. ಸಿಂಧಿ ಏನ್ ಮಾಡ್ತಿರೋ ಸರ್? ಸಿಂಧಿ ಮಾರ್ತಿರಲ್ರಿ ಆ ಟೈಮ್ನಾಗ ಬಹಳ ಇತ್ತರಿ ಗಿಡಗಳು, ಎಲ್ಲ ಸಿಂಧಿನೂ ಬಂದೈತ್ರಿ. ಎಲ್ಲ ಈಗ ಏನದಂದ್ರ ಹೊಲದಗಳ ಮೇಲೆ ಅವಲಂಬಿತ ಬಹಳ ಐತ್ರಿ ಮಂದಿ. ಅವಕ್ಕಿನ್ ಕಿತ್ತಿಗೆಸ್ ಎಲ್ಲ ಹೊಲಗಳು ಮಾಡ್ಕೊಲತ್ತರಿ, ಕಮ್ ಆಗ್ಯಾದ್ರಿ. ಹಿಂಗಾಗಿ ಇವ್ರಿಗೆ ಏನಾಯ್ತ್ರಿ, ಇಲ್ಲ ಹಿಂಗ ಕಮ್ ಹಾಕೋತ ಹೊಂಟತು. ಈಗ ಭಾರಿಗೆ ನಮ್ಮ ಬೊಂಬೈ ತನ ಹೋತಿರಿ ಸರ್, ಹೋಲ್ಸೇಲ್ ನ ತೋತಿರಿ ಸರ್. ಅವ್ರ ಬಟ್ಟೆ ಮಿಲ್ ನ ಹೋದ್ರೆ ಅದು ಏನ್ ಮಾಡ್ತಿರ್ ಮುಂದೆ ನಮ್ಗೆ ಗೊತ್ತಿಲ್ಲ ಸರ್. ಅದು ಅಂದ್ರೆ ಬಟ್ಟೆ ಮಿಲ್ ನ ನಮ್ಗೆ ಗೊತ್ತಾಗ ತಗೊಂಡೋಗಿ ಸರ್, ಅವ್ರು ಹೋಯ್ತಿರ ಕಡ್ರಿ. ಹಂಗೆ ಮಾಡ್ಕೋತ ಮಾಡ್ಕೋತ ನಾವು ಬಹಳ ಸಣ್ಣವ್ರ ಇದ್ದೀವ್ರ, ಅವ್ರು ಸ್ವಲ್ಪ ನೋಡ್ತೀವ್ರ ಅಟ್ಟೆರ ಸ್ಕೂಲ್ ಹೋಗ್ತೀವಿ ನಾವ್ರ. ನಮ್ ತಾಯಿಯವರು ನಮ್ ತಂದೆ ಅಷ್ಟೇ ಮಾಡೋರ್ರಿ. ಮುಂದೆ ನಾವು ಹೇಳ್ತಂಗಿದ್ದಾಗ ರೀ ಮಾವಿನ ಗಿಡ ಒಂದು ಗುತ್ತಿಗೆ ತಗೊಂಡೆ ಸರ್. ಹಿಂಗೆ ಒಬ್ರು ಗೌಡ್ರು ಬಲ್ರಿ, ಒಂದು 4 ಎಕರೆ ಒಳಗೆ ಒಂದು 200 ಗಿಡ ಇದ್ದೀವ್ರಿ ಸರ್. ಅವ್ರು 200 ಗಿಡ ಇದ್ದೀವ್ರಿ. ಒಂದ್ಸರಿ ಏನಂತಂದ್ರೆ ಹಿಂಗ ಗಿಡ ಇವು ಕೊಡವ ಹೆಂಗ್ರಿ ಅಂತ ಹೋಗಿ ಕೇಳಿದೇವ್ರಿ. ಕೊಡ್ತೇವ್ರಿ ಅಂತಂದ್ರ ಅವ್ರು, ಕೊಡ್ತೇವ್ ಅಂದ್ಮ್ಯಾಕ ಸರ್ ಯಾಕಾಗಲಕ್ರಿ ನಾವು ತೋತೇವ್ರಿ ಮಾಡ್ತೇವೆ ವರ್ಷಿಗೆ ಅಂತ. ಹಾ ನಾವು ಮಾಡಿದೆ ಸರ್, ವರ್ಷಿಗೆ ಎಷ್ಟು ಕೊಡ್ರಪ್ಪ? ಒಂದ 30,000 ರೂಪಾಯಿ ಅಂತಂದ್ರ ಫಸ್ಟ್ ರೀ. ಯಾಕಾಗಲಕ್ ಅಂತಂದ್ರೆ ನಮ್ಮ ಮಾಮೋರ್ ನಾವು ಪಾಟ್ನಾಗ ಕಲ್ತಿಗೆಸ್ ಮಾಡಿದೇವ್ರಿ. ನೆಕ್ಸ್ಟ್ ವರ್ಷಿಗೆ ಏನೈತ್ರಿ, ಅವ್ರು ನಮ್ಮ ಮಾಮೋರಿಗೆ ನಾವು ಕಲಿಯಲಪ್ಪ ಅಂತಂದ್ರು, ನೀವೇ ಮಾಡ್ಕೋರಿ ನಮ್ಗೆ ಆಗಲ್ಲ ಅಂತಂದ್ರು. ನಮ್ಮ ತಾಯಿ ತಂದೆ ನಾವು ಎಲ್ಲರೂ ಅಲ್ಲೇ ಒಂದು 22 ಎಕರೆ ಹೊಲ ಅದರಿ ಸರ್, ಅವ್ರು ಗೌಡ್ರದ್ರಿ. 4 ಎಕರೆ ಅಷ್ಟ ಮಾವಿನ ತೋಟ ಅದರಿ. ಅವ್ರೇನಂದ್ರು ಇಲ್ಲೇ ರೂಮ್ ಕೊಡ್ತೇವೆ ತೋಟದಾಗ, ಇಲ್ಲೇ ಇರ್ರಿ, ನೀವು ಎಷ್ಟು ವರ್ಷ ಇರ್ತೀರಿ ಇರಪ್ಪ ಮಾಡ್ಕೋರಿ ಅಂತಂದ್ರೆ. ಹಂಗೆ ವರ್ಷ ವರ್ಷ ಮಾತಾಡ್ತಿದ್ದೇವ್ರಿ. ಬ್ಯಾಸ್ಗಿ ಒಳಗ್ರಿ ಮಾವಿನ ಸೀಸನ್ ಮಾಡ್ಕೋತೀವ್ರಿ. ಈ ಮಳೆಗಾಲ ಈಗ ಏನಂತಂದ್ರೆ ಮುಂಗಾರದಾಗ್ರಿ ಹಿಂಗಾರದೊಳಗೆ ಏನಂತಂದ್ರೆ ಇದೇ ಮಾಡ್ಕೋತೀವ್ರಿ. ಅಂದ್ರೆ ಸಿಂಧಿ ಕಸಬರಿಗೆ ಮಾಡುವಂತದ್ದೇ ಒಂದು ವೃತ್ತಿಯನ್ನ ವರ್ಷ ಪೂರ್ತಿ ಮಾಡ್ತೀರಿ? ವರ್ಷ ಪೂರ್ತಿ ಮಾಡ್ತೀವ್ರಿ. ಒಂದ್ ತಿಂಗಳಷ್ಟೇ ಏನದ ಅಂತಂದ್ರೆ ಈಗ ನಾವು ಮಾವಿನ ಸೀಸನ್ ಮಾಡ್ತೇವ್ರಿ. ಒಂದ್ ತಿಂಗಳ ಏನು ಮಾಡಪ್ಲೇನೆ ಇಲ್ರಿ, ಅದೇ ಮಾಯಕ ಕಡೆಯದ್ರಿ, ಅಡಿ ಹಾಕದ್ರಿ, ಅವಕ್ಕೆ ಏನಿದೆ ಅಂತ ನೋಡ್ಕೊಂಬೋದ್ರಿ. ಹಿಂಗ ಜರ ಬಾಲ್ಯ ಬರಲ್ಲಪ್ಲೆ ನೋಡೋದ್ರಿ, ಯಾಕಡೆ ಹೋಗಪ್ಲೆ ಇರಲ್ಲ ಸರ್. ಅದಕ್ಕೆ ಅಲ್ಲೇ ಮಾಡಿದ್ರೆ 5 ವರ್ಷ ಮಾಡಿದೆ ಸರ್ ಒಬ್ಬರದ ತೋಟ. ಮುಂದೇನಂತಂದ್ರೆ ನಾವು ಕೊಡಲ್ಲಪ್ಪ, ನಾವು ಹೆಚ್ಚು ಪಟ್ಟು ಕೊಡ್ತೇವೆ ಹಂಗ ಹಂಗಲ್ಲ. ಅದ್ರ ಬೇರೊಬ್ರು ಬಂದಿಗೆ ಸರ್ ಕಾಂಪಿಟೇಷನ್ ಮಾತಾಡಿದ್ರು. ಕಾಂಪಿಟೇಷನ್ ಹಿಂಗ 5 ವರ್ಷದ ಒಮ್ಮೆ ಕೊಡ್ತೇವ್ರಿ ನಾವು, 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಅಂದ್ರ ಸರ್ ಅವ್ರು. ಅಂದ್ರೆ ನೀವು ಮತ್ತೆ 5 ಲಕ್ಷ ಕೊಡಪ್ಲೇ ಅಂತಂದ್ರೆ ಮಾಡ್ರಿ, ಇಲ್ಲದ್ರ ಬ್ಯಾಡ ಅಂತಂದ್ರ ಸರ್. ಅಂದ್ರೆ ನಾವಂತಂದ್ರೆ 5 ಲಕ್ಷ ಎಲ್ಲಿಂದ ಕೊಡಬ್ರಿ ನಿಮಗೆ ಒಂದೇ ಸರಿ? ಆಗಲ್ ಕೊಡೋದಂತಂದ್ ನಾನು ಮಾಡಿದ್ರ ಸುಮ್ನೆ ಯಾಕೆ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟೇವ್ರಿ ಅಂತಪ್ಪರಿ. ಈಗ ಒಂದ್ ವರ್ಷ ಹೆಚ್ಚಿಗೆ ಆತವ್ರಿ, ಒಂದ್ ವರ್ಷ ಕಮ್ಮಿ ಆತವ್ರಿ ಹೋಗ್ರಿ. ಕಾಯಿನೂ ಹೆಚ್ಚಿಗೆ ಹಿಡಿದಿರಿ, ಒಂದ್ಸರಿ ಕಮ್ಮಿ ಹಿಡಿತೀರಿ. ಈಗ ನಾವು ಇಷ್ಟು ಕೊಟ್ಟಮ್ಯಾಗ ನಾಳೆಗೆ ಒಂದ್ ವರ್ಷನಾಗ ಏನರ ಕಮ್ಮಿ ಐತ್ರಿ, 200 ಗಿಡ ಅವ್ರಿ, 200 ಗಿಡದಾಗ 50 ಗಿಡ ಕೈತ್ರಿ ಅಂತಂದ್ರ ಅದ ಹೆಂಗ್ ಮಾಡ್ಬೇಕ್ರಿ ಅಂತ ನಾವು ತಂದೇವಿ. ಅದು ನಮಗ್ ಹೇಳೋದಿಲ್ಲಪ್ಪ ಅಂತಂದ್ರ ಮುಂದೆ ಏನದ ನೀವು 5 ವರ್ಷದೊಳಗೆ ಎಷ್ಟ್ ಆತದ ಎಷ್ಟ್ ಬಿಡ್ತದ ನಮಗ ಆದ್ರೆ ಎಷ್ಟು ದುಡ್ಡು ಕೊಟ್ರೆ ನಾವು ಕೊಡ್ತೇವೆ, ಇಲ್ದ್ರೆ ಕೊಡಲ್ಲ ಅಂತಂದ್ರ ಸರ್ ನಗದೇ ಕೊಡ್ಬೇಕ್ರಿ. 5 ಲಕ್ಷ ಇದೇ ವರ್ಷ ಅನಿಸ್ಬೇಕಂತಂದ್ರ ಔಟ್ ಆಗಲ್ರಿ ಅಂತಂದೇವ್ರಿ. ಬಿಟ್ಟಿಗೆ ನಮಗೇನತ್ರಿ ಈಗ 5 ಲಕ್ಷ ರೂಪಾಯಿ ಇವ್ರಿಗೆ ಕೊಡೋ ಬದಲು ಯಾಕೆ 5 ಲಕ್ಷ ರೂಪಾಯಿದಾಗ ನಮ್ ಭಯನೇ ಆತದ ನಮ್ ಹೊಲ್ದಾಗ. ಒಟ್ಟರಿ 60-70 ಮಾಡ್ತಿದ್ದೇವ್ರಿ. ಅವ್ರ ಹಂಗೆ 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಅಂತಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಬೀಳದತ್ರಿ. ಮತ್ತೆ ಕೊಡೋದ್ರಿ ಇವ್ರಿಗೆ ಅಂತ ನಾವು ಭಯ ಹೊಡೆದೇವ್ರಿ. ನಮ್ಗೆ ಅಂದ್ರೆ ನಿಮಗೆ ಮೊದಲ ನೀರಾವರಿ ವ್ಯವಸ್ಥೆ ಇದ್ದಿಲ್ಲ ಸರ್. ನಿಮ್ಮ ಹೊಲ ಎಷ್ಟಿತ್ತು? 2 ಎಕರೆ 15 ಗುಂಟೆ ಇತ್ತು ಸರ್. 15 ಗುಂಟೆ 15 ಗುಂಟೆದೊಳಗೆ ಕ್ಯಾನಲ್ ಹೋಯ್ತು ಸರ್. ಅದು ಒಂದು 10 ಗುಂಟೆ ರೀ. 10 ಗುಂಟೆ ಕ್ಯಾನಲ್ ಹೋಗ್ಯಾದ್ರಿ. ಕ್ಯಾನಲ್ ಹೋದ ಮ್ಯಾಕ್ರಿ ಕಟ್ ಆಗಿ 2 ಎಕರೆ 5 ಗುಂಟೆ ಅದ ಸರ್. 2 ಎಕರೆ ಒಳಗೆ ನೀವು ಒಕ್ಕಲ್ತನ ಮಾಡ್ತಾ ಇದ್ದಿಲ್ಲ? ಮಾಡ್ತಿಲ್ಲ ಸರ್. ಅದು ಕ್ಯಾನಲ್ ಏನ್ ಹೋಯ್ತು ಹೋಯ್ತು ಬೀಳ್ ಹಾಕಿದೇವ್ರಿ. ಬೀಳ್ ಹಾಕಿ 5-6 ವರ್ಷ ಊರೇ ಬಿಟ್ಟು ಹೋದೇವ್ರಿ. ಒಟ್ಟಾಗ ಅವ್ರ ಹೊಲ್ದಾಗ ಇದ್ದೇವೆ ಅಂತ ಹೇಳ್ತೀನಿ ನೋಡ್ರಿ. ಕಂಟಿನ್ಯೂ ಮಾತ್ರ ನಾ ಡೈಲಿ ಬರ್ತೀವ್ರಿ. 8th ಕ್ಲಾಸ್ ಇದ್ದೀರ ಅವ್ರಿ. ಅಲ್ಲಿಂತ ಟೆಂಪು ಬರ್ತೀವಿ ಸರ್. ನಾವು ಬಂದ್ರೆ ಅಡಗಲ್ ಬಂದ್ ಸಾಲಿಗೆ ಬಂದ್ ಮತ್ ಹೋಗ್ತೀರಿ. ಹಿಂಗಾಗಿ ಸರಿ ಬಾಳೆ ಬಣ್ಣದ ಬಿಟ್ಟೇವಲ್ರಿ. ಬಾಯಿ ಹೊಡೆದೇವ್ರಿ ನಮ್ಮ ಹೊಲ್ದಾಗ. ದುಡ್ಡು ಖಾಲಿ ಆಯ್ತ್ರಿ ನಂಬಲ್ ನೋಡ್ರಿ. ಬಾಯಿ ಇಮಿಡಿಯೇಟ್ ಆಗಿ ಸೌಗಿಂದಾಗ ಹಚ್ಚಬೇಕಂತಂದ್ರೆ ಆಲಿಲ್ ಸರ್. ಬಾವಿ ಹೆಂಗ್ ಹೊಡೆದ್ರಿ? ಬಾವಿ ಹೊಡೆದಕ್ಕಿಂತ ಬೋರ್ವೆಲ್ ಮಾಡಿದ್ರೆ ಬೋರ್ವೆಲ್ ಮಾಡಿದ್ರೆ ಕರೆಂಟ್ ವ್ಯವಸ್ಥೆ ಇದಿಲ್ಲ ಸರ್. ಬಹಳ ದೂರ ಐತ್ರಿ. ಅವಾಗಾದ್ರೂ ದೂರ ಐತ್ರಿ. ನಾವು ಬಾಯಿ ಹೊಡೆದ್ರು ದೂರ ಐತ್ರಿ ಸರ್. 10 ಕಂಬ ಬೀಳ್ತೀವಿ ಸರ್. ಈಗ ನಾವು ಸ್ವತಾನೇ ಖರ್ಚ ಮಾಡಿರು 15,000 ರೂಪಾಯಿ ಒಂದ್ ಕಂಬ ರೀ. ಎಲ್ಲ ವೈರ್ ಬಂತ್ರಿ, ಅವ್ರ ಹಾಕದ್ ಬಂತ್ರಿ, ಎಲ್ಲ ಬಂತ್ರಿ. 15,000 ರೂಪಾಯಿ ಒಂದ್ ಕಂಬ ಮಾತಾಡಿಗೆಸ್ ರೀ. ಒಟ್ಟು 1.5 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೇವೆ ಸರ್. ಈಗ ನಾವು ಮತ್ತೆ ಮೋಟರ್ ಅವೆಲ್ಲ ನೀರಂದು ಸ್ಟಾರ್ಟರ್ ಅವೆಲ್ಲ ತರ್ಲಾಕ್ರಿ ಒಂದ್ 50,000 ರೂಪಾಯಿ ಖರ್ಚ ಆಯ್ತು ನಮ್ರಿ. ಒಟ್ಟು 2 ಲಕ್ಷ ರೂಪಾಯಿ ಖರ್ಚ ಆಯ್ತು ಸರ್. ಇದು ನೀವು ಬಾವಿ ತೆಗ್ದಿದ್ ಯಾವಾಗ? ಬಾವಿ ತೆಗ್ದಿದ್ ಸರ್ 2009 ಸರ್. 2009 ತೆಗದ್ರಿ. ಬಾವಿ ಒಳಗ ನೀರ್ ಬಂದು ಸರ್. ನೀವು ಅನ್ಕೊಂಡಷ್ಟು ನೀರ್ ಸಿಕ್ಕೋ ಸರ್. ಎಷ್ಟು ಆಳ ಬಾವಿ ಸರ್? ಈಗ ಸದ್ಯಕ್ಕೆ 40 ಫೀಟ್ ಅದ ಸರ್. ಫಸ್ಟ್ ನಾವು ಹೊಡೆದಾಗ ಏನಂತಂದ್ರೆ 12 ಫೀಟ್ ಹೊಡೆದ ಸರ್. 12 ಫೀಟಿಗೆ ನೀರ್ ಸಿಕ್ಕತ್ರಿ ನಮ್ಗೆ. ನೀರ್ ಸಿಕ್ಕದ್ಮ್ಯಾಗ ಸರ್ ಮುಂದೆ ಏನೈತ್ರಿ, ಸ್ವಲ್ಪ ದುಡ್ಡು ಕಡಿಮೆ ಐತ್ರಿ ನಮ್ಗೆ. ಆ ಟೈಮಿನ ಒಳಗೆ 1 ವರ್ಷ ಬಿಟ್ಟೇವ್ರಿ. ಮತ್ತೆ ಕಟ್ಟಡ ಎಲ್ಲ ಮಾಡ್ಕೊಂಡೇವ್ ಸರ್. ಮತ್ ದುಡ್ಡು ಕಮ್ಮಿ ಇದ್ದಾಗ ಮತ್ತೆ ಕರಿಕೆಲ್ಲಿ ಕಟ್ಕೊಂಡೇವ್ರಿ ಮ್ಯಾಗ. ನಮ್ಗೆ ಅನುಕೂಲ ಹೆಂಗ ಅದ ಸರ್ ಹಂಗ ಮಾಡ್ಕೊಂಡೇವ್ರಿ. ನಮ್ಮನೆಗೆ ನೌಕರಿ ಸಾಲ ಮಾಡಿ ನನ್ನ ಮಗನಿಗೆ ಇಡಮ ಅಂತ ಹೇಳಿ. ಅಂದ್ರೆ ನೀವು ಏನು ಬಾರ್ಗಿ ಕೆಲಸ ಮಾಡ್ತಿದ್ರಿ, ಅದ್ರದೇನು ಆದಾಯ ಬರ್ತಿತ್ತು ಅದ್ರ ಮೇಲೆ ವರ್ಷಕ್ಕೆ ಎಷ್ಟು ಉಳಿತೀರಿ ಸರ್? ಅದ್ರದ್ದು ಏನಾದ್ರೂ ಹಾಕದ್ರಲ್ರಿ, ಹುಳಿ ಇಟ್ಕೊಂಡ್ರಿ. ಮತ್ತೆ ಬ್ಯಾಸಿಗೆ ಒಳಗೆ ಕೆಲಸ ಮಾಡಿದ್ರಿ, ಮಳೆಗಾಲದಾಗ ಏನು ಕೆಲಸ ಮಾಡ್ತೀವಲ್ರಿ, ಅದು ಒಟ್ಟು ಏನದಂದ್ರೆ ಬ್ಯಾಸಿಗೆ ತನಕ ಕೂಡಿ ಇಟ್ಕೊಂಬೋದ್ರಿ. ಅಡ್ಡಿಲ್ಲ, ಈಗ ಬಾವಿ ತೆಗೆಯುವ ಮುಂದೆ ಹೆಚ್ಚಿಗೆ ದುಡ್ಡು ಬೇಕಾಗ್ತದೆ ಅಂತ ಹೇಳಿ ನೀವು ಹೆಚ್ಚಿಗೆ ಕೆಲಸ ಮಾಡಾಕತ್ರಿ ಅನ್ನೋದು? ಬಾರಿಗೆ ಕೆಲಸ ಹೆಚ್ಚಿಗೆ ಮಾಡ್ಬೇಕಾಗ್ತದೆ. ದಿವಸಕ್ಕೆ ಎಷ್ಟು ತಾಸು ಮಾಡ್ತಿದ್ರಮ್ಮ ನೀವು? ಮುಂಜಾನೆ ಏನಂದ್ರೆ 6:00 ಎದ್ದೇವ ಅಂತಂದ್ರೆ ಆಯ್ತು, ಅದ್ರ ಮೇಲೆ ಕುಂತಂಗ. ಯಾವಾಗಿಂದ ಶುರು ಮಾಡ್ತಿದ್ರಿ ಕೆಲಸ? ಮುಂಜಾನೆ 8:00 ಕೂಡ್ತಿದ್ದೇವ್ರಿ. ಅಲ್ಲಿಂದ ಮತ್ತೆ 7:00 ಮಕ್ಕೊಂಬತ್ತನ ಅಷ್ಟೇ. ಸಂಜೆ ತನಕ ಮಾಡ್ತಿದ್ರಿ? ಸಂಜೆ 8:00 ಮಕ್ಕತಿದೇವ್ರಿ. ಮತ್ತೆ ಎಲ್ಲಾ ಕೆಲಸ ಅಂದ್ರ ಬನಕ್ ಹೋಗಿ ಕಡ್ಡಿ ತಗೊಂಡ್ ಬರೋದು, ಅದ್ರ ನಂತರ ಅದ್ರಗೇನು ಸಂಸ್ಕಾರ ಮಾಡ್ಬೇಕು ಅವೆಲ್ಲ ಕೆಲಸಗಳನ್ನು ಮಾಡಿ ಮತ್ತೆ ಬಾರಿಗೆ ಕಟ್ಟುವಂತ ಕೆಲಸನು ನೀವೇ ಮಾಡ್ತಿದ್ರಿ? ನಾವೇ ಮಾಡ್ತೀವಿ. ನೀವು ನಿಮ್ಮ ಮನೆಯವ್ರ ಕೂಡಿ ಮಾಡ್ತಾ ಇದ್ರಿ? ನಸಿನಾಗ ಇನ್ನ 5 ಗಂಟೆಗೆ ಅದು ಪರ್ಕಿ ತರ್ಲಕೋತಿದ್ರಿ. ಅವು ಪರ್ಕಿ ತಂದು ಒಣ ಹಾಕಿ ಒಣಗದ ಬಳಕ ಅಡಿಗೆ ಮಾಡ್ಕೊಂಡು ತಿಂತೇವು ಏನಿಲ್ಲೋ ಹಂಗೆ ಮತ್ತ ಅದೇ ಬಳಕೆ ಕೊಡ್ತಿದೇವ್ರಿ. ಇಷ್ಟು ಕಷ್ಟ ಮಾಡಿದೇವ್ರ. ಎಷ್ಟು ಬಾರಿಗೆ ಆಗ್ತಿದ್ವು ಒಂದ್ ದಿವ್ಸಕ್ಕ? ಒಂದ್ ದಿವಸ ಎಲ್ಲಿ ಒಂದು 20-25 30 ಎಂದ. ಈಗ ಬಾವಿ ತೊಡೋದಕ್ಕೆ ರೊಕ್ಕ ಬೇಕು ಅಂತಂದಾಗ ಅಲ್ಲಿ ಮತ್ತೆ ಹೆಚ್ಚಿಗೆ ನೀವು ಮಾಡ್ತಿದ್ರೆ ಹೆಂಗ? ಎಷ್ಟು ಹೆಚ್ಚು ಮಾಡ್ತಿದ್ರಿ ಒಂದ್ ದಿವಸಕ್ಕೆ ಕೆಲಸ? ಎಷ್ಟು ಬಾರಿಗೆ ಆಗ್ತಿದ್ವು? ಹಾತಿವ್ರು ಒಂದ್ 50 ಹಾತಿವು. ಜರಾ ಹೆಚ್ಚಿಗೆ ಹೆಚ್ಚಿಗೆ ಹಂಗೆ ಮಾಡ್ಕೋತಿದ್ರಿ. ಅವ್ನ ಕಷ್ಟ ಹೆಂಗ್ ಮಾಡ್ದೇವ್ ಹಂಗ ಆತಿತ್ತು ನೋಡ್ರಿ. ಸಂದಲ್ ಸಾಟಿ ಹತ್ತಿವ್ರಿ 60-70 ಯಾಕಂದ್ರೆ ಜಾಸ್ತಿ ಕುಂತ್ರ ಎಕಡೆ ಹೋಗಲ್ದಂಗ. ಯಾರ ಎಕಡೆ ಕೆಲಸ ಅದ ಬಾ ಅಂದ್ರ ಅಂದ್ರೆ ಇಲ್ರಿ ನಾವ್ ಬರ್ಲಕ್ ಆಗಲ್ಲ ಕೆಲ್ಸ ಅದ ಅಂತ ಹೋಲಿಲ್ಲ ಅಂತಂದ್ರ ಆತದ್ರಿ. ಹಿಂಗ ಏನ್ರ ಕಾರಣ ಕರ್ಪದ್ ಬಂದ್ರೆ ಕಮ್ರಿ. ನಾವು ನಮ್ಮಲ್ಲಿ ಡಿಪೆಂಡ್ ಇದ್ದಬ್ಲಿ ಸ್ವಲ್ಪ ಕೆಲಸ ಮಾಡೋದು. ಅಡ್ಡಿಲ್ಲ, ನೀವು ಏನೋ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರಿ ಬೇಕು ನಮಗಂತೇಳಿ. ಆದ್ರ ಏನು ಬಾಡಿಗೆ ಕಟ್ಟತಿದ್ರಿ, ಅದ್ರ ನಂತರ ಮಾರಾಟ ಒಂದು ಮಾಡ್ಬೇಕಲ್ಲ, ಎಲ್ಲ ಪೂರಾ ಮಾರಾಟ ಆಗ್ಬೇಕು. ಮತ್ತ ಅದ ಹೆಂಗ ಆಗ್ತಿತ್ತು? ಅಲ್ಲಿ ಹಳಿ ಮೇಲೆ ಮಾರ್ತಿದ್ದೇವು, ಇಲ್ಲ ಅಂದ್ರೆ ಇಲ್ಲಿ ಗೋದಾಮ ಇತ್ತು ಇಲ್ಲಿ. ಅದನ್ನ ಯಾರು ಮಾಡ್ತೀರಿ? ನೀವೇ ಮಾಡ್ತೀರಿ ಅಥವಾ ಮತ್ತೆ ಯಾರು ನರಸಪ್ಪ ನೀವು ಮಾಡ್ತೀರಿ? ನಮ್ಮ ಬಾಬರ್ ಹೋಗ್ತೀರಿ. ಈ ವಾರ ತನರಿ ಒಂದು 400-500 ಆದವ್ರಿ. ಅವ್ರು ಬಂದ್ರಿ ಇಲ್ಲಿ ಗೋದಾಮ ಇತ್ತು ರೀ. ನಮ್ ರಡಗಲ್ದಾಗ ನಮ್ ಹೇಳೋ ಸಮಾಜದವ್ರು ಏನ್ ಹಾರಲ್ರಿ, ಅಷ್ಟು ಮಂದಿ ಕೂಡಿಗೆ ಒಂದು ಟಮ್ ಟಮ್ ಮಾಡ್ಕೊಂಡ್ರಿ. ಅವಾಗ ಟಮ್ ಟಮ್ ಇದಲ್ರಿ, ಎಲ್ಲ ಟ್ರ್ಯಾಕ್ಟರ್ ಇದ್ದವಲ್ರಿ, ಅವ್ ಟ್ರಾಕ್ಟರ್ ದಾಗ ಹಿಡ್ಕೊಂಡು ತಂದು ಗೇಸಿರಿ, ಇಲ್ಲಿ ಸಂಡೇ ದಿನ ಬಂದ್ರಿ, ಇಲ್ಲಿ ಹಾಕಿ ಗೇಸಿ ಸಾಯಂಕಾಲ ಮತ್ತೆ ಬಂದ್ಬಿಡ್ತೀರಿ ಅಡಕಲಕ್ಕೆ. ಒಮ್ಮೆ ಅವ್ರು ರೊಕ್ಕ ಕೊಡ್ತೀರಿ, ಈ ಒಂದ್ ವಾರಕ್ಕೆ 2,000 ಅಲ್ರಿ, 3,000 ಅಲ್ರಿ, ಒಮ್ಮೆ ಕೊಟ್ಟಿಗೆ ಅವ್ರು ತಗೊಂಡ್ಬಿಡ್ತೀರಿ. ಅಂದ್ರೆ ಏನು ಈ ಕಸಬರ್ಗಿಯಿಂದ ನೀವೇನು ಆದಾಯ ಬರ್ತಿತ್ತು ಅದು ನೀವು ಬಾವಿ ತೋಳೋದಕ್ಕ ಹಾಕಿದ್ರಿ? ಕಸಬರ್ಗಿ ಬಿದಿಷ್ಟ್ರಿ, ಅದೇನ್ ಮಾಯಿನ ತೋಟ ಮಾಡಿದೇವು 4-5 ವರ್ಷ ಅಂತಂದೇವಲ್ರಿ, ಅದೆಷ್ಟು ಒಂದು ಆದಾಯ ಇದ್ರಿ, ಅದು ಅದು ಕೂಡ ಇಟ್ಕೊಂಡು ಇದು ಮಾಡಿದೇವ್ರಿ. ಅಡ್ಡಿಲ್ಲ. ಈಗ ಬಾವಿ ಯಾವ ರೀತಿ ನೀವು ತೋಡ್ಸಿದ್ರಿ? ಏನು ಕೂಲಿ ಫಸ್ಟ್ ಇಟ್ಟಚ್ ಹಚ್ಚಿದೇವ್ರಿ, ಅದ್ರಲ್ಲಿಂತ ಎಷ್ಟು ಮಾಡಿದೇವ್ರಿ ಕೆಲಸ ರೀ, ಒಂದ್ 35-70 ಫಸ್ಟ್ ಮಾಡಿದೇನ್ರಿ. ಉದ್ಯೋಗ ಖಾತ್ರಿ ಒಳಗೆ ಮಾಡಿದ್ರಿ, ಉದ್ಯೋಗ ಖಾತ್ರಿದಾಗ ಆತ್ರಿ ನಿಮಗೆ, ಉದ್ಯೋಗ ಖಾತ್ರಿದಾಗ ಮಾಡಿಸ್ರಿ, ಅವ್ ಏನದ ಮುಂದೇನದ ಏನ್ರ ಆತದ, ಅವು ಜಾಬ್ ಕಾರ್ಡ್ ಇರ್ತಾವ್ರಿ, ಜಾಬ್ ಕಾರ್ಡ್ನಾಗ ನಿಮ್ಗೆ ಬರ್ತಾವ ರೊಕ್ಕ, ಅವ್ರಿಗೆ ಎತ್ತಿಗೆಸ್ ಕೊಡ್ಲಾಕ್ ಬರ್ತದ ಅಂತಂದ್ರಿ. ಯಾಕೆ ಇಲ್ಲಕ್ರಿ ಅಂತ ಮಾಡಿದೇವ್ರಿ, ಅವೆಲ್ಲ ಏನೇನೋ ಆಗ್ಲಿಲ್ಲ, ಹೋಗ್ಲಾಕ್ ಬಿಡ್ರಿ ಅಂದ್ರೆ ನಾವು ಓಟ್ ಇದು ಮಾಡ್ಲಿಲ್ಲ, ಕೇರೆ ತೋಲಿಲ್ಲ ಅವರು, ನಾವು ಆ ಕಡೆ ಹೋಗ್ಲಾಕ ಅಂತ ಬಿಟ್ಕೊಟ್ಟು ನಮ್ಗೆ ಸುಮ್ಮನೆ ಯಾಕ್ರಿ ಅವ್ರು ಆಗಲ್ರಿ ಅವ್ ಬಿಲ್ ಅಂತಂದ್ರಿ. ಆಗಲ್ಲೋದ್ರ ಇಲ್ಲಿ ಬಿಡ್ರಿ, ನಮ್ ರೊಕ್ಕ ಮನಿ ಬೇವ ನಾವು ಹಾಕಿದೆ. ಹೋಗ್ಲಿ, ನೀರ್ ಬಿದ್ದಾವ ಅಂದ್ರೆ ಜೈಸಾಬ್ ಬಂದನು, ಎಲ್ಲ ಬಂದ್ರು, ಫೋಟೋ ತೆಕೊಂಡು ಹೋದ್ರು, ಬರ್ತಾವ್ ರೊಕ್ಕ ಅಂದ್ರು, ಯಾರು 1 ರೂಪಾಯಿ ಕೊಟ್ಟಿಲ್ಲ ನೋಡ್ರಿ ಸಾಬ್ರಿ. ಅಲ್ಲಿಂದ ಹಂಗೆ ಏನದಂತಂದ್ರೆ ಮತ್ತೆ ಕಿರಣ್ ಹಚ್ಚಿದೇವ್ರಿ, ನಮ್ಮ ಬಾಬರ್ ನಾವು ರೀ ಲೇಬರ್ ತೊಗೊಂಡೇವ್ರಿ, ತೊಗೊಂಡು ಕಿರಣ್ಲಿಂದ ಕೆಲಸ ಮಾಡಿದೇವ್ರಿ. ಮತ್ತೆ ಮುಂದೇನದ 45 ಫೀಟ್ ಆಗಿದ್ರಿ ಈಗ ಗುಮ್ಮ, ಏನಂದ್ರೆ ನಮ್ ಗಿಡಕ್ಕ ನಮ್ಗೆ ಅನುಕೂಲ ಅದ ರೀ. ಅಂದ್ರೆ 45 ಫೂಟ್ ಬಾವಿ ಅದ, ಎಷ್ಟು ನೀರ್ ಅದಾವ ಈಗ? ಈಗ ನೀರ್ರಿ ಮತ್ತ ಒಂದ್ 25-30 ಫೀಟ್ ಫೂಟ್ ಅದಾವ. ಈಗ ಇಲ್ಲಿ ತನಕ ಏನು ಮಳೆ ಆಗ್ಯದ, ಮಳೆ ಆಗಿದ್ದಕ್ಕೆ ನಿಮ್ಮಲ್ಲಿ ನೀರಿನ ಒಂದು ಮಟ್ಟ ಹೆಚ್ಚಾಗ್ಯದ ಏನಾದ್ರು ನಿಮ್ಮ ಬಾವಿಗೆ? ಮಳೆಗಾಲ ಟೈಮಿಗೆ ನಮಗೇನು ಕಮ್ಮಿ ಕೊರತೆ ಇಲ್ಲ, ಬಾಯಿ ಫುಲ್ ಆಗ್ತದ್ರಿ. ಬ್ಯಾಸ್ಗಿ ಒಳಗ ಏನದಂದ್ರೆ ಮತ್ತೆ ತೆಳಗ್ ಹೋತಲ್ರಿ, ನೀರ್ ತೆಳಗ್ ಹೋದ್ರು ಬಿ ನಮ್ ಗಿಡಕ್ಕ ಏನ್ ನಮ್ಗೆ ಕಮ್ಮಿ ಬೀಳತ್ತಪ್ಪ ಅಮ್ಮಪ್ಲಿಲ್ರಿ ನೀರ್. ಈಗ ಮತ್ತೆ ಮಾವಿನ ಗಿಡಗಳನ್ನ ಎಲ್ಲಿಂದ ತಂದ್ರಿ, ಮತ್ತೆ ಯಾವಾಗ ಹಚ್ಚದ್ರಿ, ಎಷ್ಟು ಮಾವಿನ ಗಿಡಗಳನ್ನ ಈಗ ಹಚ್ಚಿರಿ, ನಿಮ್ಮ ಹೊಲದೊಳಗ ಯಾವ ರೀತಿ ಕೃಷಿ ಮಾಡ್ತಾ ಇದ್ರಿ ಮಾವಿನ ಕೃಷಿ ಒಂದ್ ಸ್ವಲ್ಪ ಹೇಳ್ತೀರಿ? 2015 ಮಾವಿನ ಗಿಡ ಸಸಿ ತಂದೆ ಸರ್, ಜೆಸಿಪಿ ಲಿಂತ ಎಲ್ಲ ತೆಗೊಡ್ಕೊಂಡಿದ್ರಿ, ತೆಗೊಡ್ಕೊಂಡು ಗೆಸಿ ಡ್ರಿಪ್ ಮಾಡಿದೇವ್ರಿ, ಒಂದ್ ಡ್ರಿಪ್ ಇಂದ ಆಗ್ಯದ್ರಿ. ಡ್ರಿಪ್ಪಿಂದ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟ ಸರ್, 90% ಏನಿತ್ತಲ್ರಿ, 10% ಎಷ್ಟು ಕಟ್ಟದಿತ್ತಲ್ರಿ, 10% ನಾವ್ ಏನದ ಕಟ್ಟಿದೇವ್ರಿ. ಎಕರೆ 10,000 ಟೋಟಲ್ ಒಂದ್ 26,000 ಕಟ್ಟಿದೇವ್ರಿ. ಅಂದ್ರೆ ಫುಲ್ ಅಮೌಂಟ್ ಕಟ್ಕೊಂಡ್ರು ಅವ್ರ ಪೆಲ್ಲೆ ರೀ, ಒಂದ್ 40,000 ಕಟ್ಕೊಂಡ್ರು, 40,000 ಕಟ್ಕೊಂಡ್ರು ರಿಟರ್ನ್ ಏನಂತಂದ್ರೆ ನಮ್ಗೆ ಮತ್ತೊಂದ್ 26,000 ರಿಟರ್ನ್ ಆಗ್ದ್ರಿ. ನಮ್ಮಲ್ಲಿ ಎತ್ಕೊಳಿದ್ರಿ, ಮಾರಿಗೇಸಿ ಕಟ್ಟಿದೇವ್ರಿ, ಸ್ವತಃ ಮಾಡಿದ್ರು, ಮತ್ತ ಅವ್ರು ರಿಟರ್ನ್ ಹಾಕಿದ್ರಿ ನಮ್ಮ ಅಕೌಂಟಿಗೆ ರೀ. ನೀರ್ ಬಿದ್ದ 1 ರೂಪಾಯಿ ಬಾಯಿ ಹೊಡೆದ ಮ್ಯಾಕ್ರಿ, ನೀರ್ ಖಾಲಿ ಮಾಡ್ಲಾಕ ಇಂಜನ್ ಬೇಕಲ್ಲತ್ತವ್ರಿ, ಇಂಜನ್ ತೊಗೊಂಡಿವ್ರಿ, ಒಂದ್ 14,000 ಕೊಟ್ರಿ ಇಂಜನ್ ತೊಗೊಂಡು ಹಂಗೆ ಕೆಲಸ ಮಾಡ್ಕೊಂಡು ಬಾಯಿ ಕೆಲಸ ಮಾಡ್ಕೊಂಡ್ ಮ್ಯಾಕ ಆದ್ಮ್ಯಾಕ್ರಿ 2009 ಬಾಯಿ ಹೊಡೆದೇವ್ರಿ. ಬಾಯಿ ಹೊಡೆದ ಮ್ಯಾಗ ಬಿಟ್ಟೇವ್ರಿ ಸರ್, ದುಡ್ಡು ಇರ್ಲಿಲ್ರಿ ನಂಬಲ್ಲಿ. ಈಗ ಸಸಿ ತರ್ಬೇಕಂತಂದ್ರೆ ಆಗ್ಲಿಲ್ರಿ, ದುಡ್ಡೇ ಇರ್ಲಿಲ್ಲ. ಸಸಿ ತಂದ ಮ್ಯಾಗ ಮತ್ತ ಡ್ರಿಪ್ ಅದು ಮಾಡ್ಕೊಂಡೇವ್ರಿ, ಡ್ರಿಪ್ ಮಾಡ್ಕೊಂಡು ಗಸಿ ಆಯ್ತದೆ. ಸಸಿ ಎಲ್ಲಿಂದ ತಂದ್ರಿ, ಯಾರು ನಿಮ್ಗೆ ಸಹಾಯ ಮಾಡಿದ್ರ, ಅದು ಇಂಥದೇ ಸಸಿ ತಗೊಂಡ್ಬರಿ, ಇಂಥದೇ ತಳಿ ಬೇಕು, ಇಲ್ಲಿ ಚಲೋ ಬರ್ತಾವ ಅಂತೇಳಿ ಯಾರಿಗೆ ಕೇಳಿ ಮಾಡಿದ್ರಿ ನೀವು? ಈಗ ನಾವು ತೋಟ ಮಾಡಿದೇವಲ್ ಸರ್, ಆ ತೋಟದವ್ರಿಗೆ ಕೇಳಿದೇವ್ರಿ, ನೀವು ಎಲ್ಲಿಂದ ತಂದಿರಿ, ಎಲ್ಲಿಂದಿಲ್ಲ ಅಂತ ಕೇಳಿದೇವ್ರಿ. ಹಿಂಗ ಪೆದ್ದಪುರದಾಗ ತಂದೇವ್ ಅಂತಂದ್ರು, ಪೆದ್ದಪುರದಾಗ ಇಲ್ರಿ, ಹೈದ್ರಾಬಾದ್ ಬಲ್ರಿ, ಸಂಗಾರೆಡ್ಡಿ ಕಡೆಗೆ ವ್ಯಾಪಾರ ಮಾಡಿದೇವಲ್ರಿ ನಾವೇ. ಯಾವ ಮಾಡಿದ್ರೆ ಚಲೋ ಅದ ಅಂತಂದ್ರೆ, ಈ ಮಲ್ಲಿಕ, ದಶರ, ಕೇಶರ, ಹಿಮಾಯತ್, ಗುಲ್ಬರ್ಗ್ ಮಾರ್ಕೆಟ್ ಬರ್ತಿದ್ದೇವ್ರಿ, ಸೂಪರ್ ಮಾರ್ಕೆಟ್ ಬರ್ತೀವಲ್ರಿ ಗುಲ್ಬರ್ಗ್ ರೀ, ಈ ಮಾರ್ಕೆಟ್ ನಾಗ ಯಾವ ಡಿಮ್ಯಾಂಡ್ ಅದ ಅಂತಂದ್ ಜರ ಗೊತ್ತಾಗಿತ್ತಲ್ರಿ. ಹಿಂಗಾಗಿ ಅದೇ ಏನದಂದ್ರೆ, ಮುಂದ್ರೆ ನಮ್ ಜರಬದ್ರಿ, ನಮ್ ದೊಡ್ಡಪ್ಪರ್ ಇರ್ತಾರ್ರಿ, ಅವ್ರಿಗೆ ಹಚ್ಚಿಗೆ ರೆಕಡ್ ನಾವ್ ಕೇಳ್ಕೊಂಡೇವ್ರಿ, ಸಸಿ ಹೆಂಗ್ ಸಿಗ್ತಾವ ಹೆಂಗ ಅಂತಂದ್ರೆ, ಅವ್ರ ಸಿಗ್ತಾವ ಬರಪ್ಪ ಅಂತಂದ್ರಿ. ಬಾಬರ್ ನಾವ್ ಹೋದೇವ್ರಿ, ಹೋಗಿ ಸರಿ ತೊಗೊಂಡ್ ಬಂದಿರು, ತಂದ ಮೇಗ್ರೆ ಎಲ್ಲ ಗುಂಡಿ ತಂದು ಬೆಳಗ್ ನಿಮ್ ಮಳಿನೇ ಹೋಯ್ತ್ರಿ, ಒಂದ್ ತಿಂಗಳ 2 ತಿಂಗಳು. ಮಾಯಿನ ಗಿಡ ರೀ, ಮನಿ ಮುಂದೆ ಇಳಿಸ್ಕೊಂಡಿದೇವ್ರಿ, ಹೊಲಕ್ ತಂದಿದ್ದೇಲ್ರಿ, ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಇರಲಿಲ್ಲ, ಅದ್ ನಾಟಿ ಮಾಡ್ಬೇಕು, ಅದ್ರ ನಂತರ ಡ್ರಿಪ್ ಹಾಕ್ಬೇಕು ಅಂತ ನೀವ್ ಅನ್ಕೊಂಡಿದ್ರಿ. ಅಲ್ಲೇ ಮನೆ ಮುಂದೆ ಒಂದ್ ಟ್ಯಾಕಿ ಅದ ರೀ, ಗೌರ್ಮೆಂಟ್ ಕಡೆಯಿಂದ್ರಿ, ಅದೇ ನೀರ್ ಹಾಕೋತ ಹಂಗ ಒಂದ್ ತಿಂಗಳು ಅಲ್ಲೇ ಮನೆ ಮುಂದೆ ಸಲ್ಲಿವ್ರಿ, ಒಂದ್ ತಿಂಗಳು ಸಲ್ಲೋದೇವ್ರಿ, ತಿಂಗಳ ನಂತರ ಮಳೆ ಬಂತು ಅವಾಗ ಹಚ್ಚಿದೇವು, ಮತ್ತ ಡ್ರಿಪ್ನು ಐದ್ರಿ, ಹಿಂಗೆ ಡ್ರಿಪ್ ಆದ್ಮೇಕ ಹಂಗೆ ಹಚ್ಕೋತ ಡ್ರಿಪ್ ಚಾಲೂ ಮಾಡ್ಕೋತ ದಿನ ನಾವೇ ಹಚ್ಕೊಂಡಿದ್ದೇವ್ರಿ. ಮಾವಿನ ಗಿಡ ಆದ್ರ ಯಾರಿಗೆ ಕೂಲಿ ತಂದಿಲ್ರಿ, ನೀವು ಮನೆಯವರೇ ಕೂಡ ಕೂಲಿ ಅಂದ್ರೆ ದುಡ್ಡು ಎಲ್ಲಿ ತರ್ಬೇಕ್ರಿ? ಒಂದ್ ಗಿಡ ಹಚ್ಬೇಕಂತಂದ್ರೆ 30-40 ರೂಪಾಯಿ ಕೇಳತ್ತರ್ರಿ. ಈಗ ಹಚ್ಚುವಂತ ಸಮಯ ಇರಬಹುದು, ಇಲ್ಲ ಅದ್ರ ನಂತರ ಮುಂದ ಅದ್ರದ ದೇಖರೇಖಿ ನಿರ್ವಹಣೆ ಮಾಡುವಂತಹ ವಿಚಾರ ಇರಬಹುದು, ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಅಥವಾ ತೋಟಗಾರಿಕಾ ಅಧಿಕಾರಿಗಳಿರ್ಬಹುದು, ಅವ್ರನ್ನೇನಾದ್ರೂ ನೀವು ಸಂಪರ್ಕ ಮಾಡಿದ್ರೆ ಹೆಂಗ ನಮಗೆ ಏನು ಮಾಡಿಲ್ಲ ನಿಮ್ಮಷ್ಟಕ್ಕೆ ನೀವೇ ಮಾಡಿದ್ರಷ್ಟಕ್ಕೆ ನಾವೇ ಒಟ್ಟು ನಮ್ಮ ತಲೆಯಾಗ ಏನೈತ್ರಿ ಒಟ್ಟು ಗಿಡ ಹಚ್ಚಬೇಕು, ಎಲ್ಲಿ ಗಿಡ ಹಚ್ಚಬೇಕು ಸ್ವತಃ ನಮ್ಮನ್ ನಾವು ಮಾರಬೇಕಮ್ಮ ಒಟ್ಟು ಇದು ಒಂದು ಹೆರ್ಸ್ರಿ ನಮಗ್ ಮಂದಿ ಊರಾಗ ಬಿದ್ದು ಮಂದಿ ತಗೊಂಡು ನಾವು ರೊಕ್ಕ ಕೊಟ್ಟು ಎಲ್ಲಿ ತಗೋಬೇಕು. ಈಗ ನಮ್ಮ ಗಿಡಗಳು ಚಲೋ ಬೆಳಿಬೇಕು ಅದಕ್ಕೆ ಏನ್ರೆ ವಿಜ್ಞಾನಿಗಳ ನಮಗ್ ಸಹಾಯ ಅವರಿಂದ ನಮ್ಗೆ ಏನೈತಿಲ್ಲ ಒಟ್ ನಮಗೊಂದ್ ಏನೈತ್ರಿ ಹೆಂಡಿ ಗೊಬ್ಬರ ಹಾಕ್ಬೇಕು ಇದಕ್ಕ ಐತೇನಂತಂದ್ರ ನೀರ್ ಬಿಡ್ಬೇಕು ಒಟ್ಟ ನೀರ್ ಬಿಟ್ರೆ ತಾನೇ ಆತ ನಮ್ಮದು ಒಂದ್ ಇದು ಐತ್ರಿ ಆಯ್ತು ಎಲ್ರ ಎಲಿಗೊಳ ಏನ್ರ ಹುಳ ಹೋತಿಲ್ಲ ತೋಪ ಅಂತಂದ್ರೆ ಇಲ್ಲೇ ಮಾರ್ಕೆಟ್ ಬರೋದ್ರಿ ಏನದ ಕೇಳದ್ರಿ ಅಲ್ಲಿ ಹಂಗ ಕೇಳಿಗೆ ಸೆಣಿ ಹೋಗಿ ಹೊಡಿತಿದ್ರಿ ಮುಂದೇನೈತ್ರಿ ಒಂದ್ಸರಿ ರೀ ಇಲ್ಲಿ ನಮ್ಮ ಗಿಡಕ್ಕೆ ಏನೈತ್ರಿ ಗೊನ್ನೆ ಹತ್ತದ ಸರ್ ಗೊನ್ನೆ ಹತ್ತ ಮ್ಯಾಕೆ ಏನೈತ್ರಿ ಕಾಳಿಕ ದುಕಾನ್ದಾಗ ಹೋದೇವ್ರ ಕಾಳಿಕ ದುಕಾನ್ದಾಗ ಹೋದ ಮ್ಯಾಕ ಅವ್ರೇನ್ ಹೇಳಿದ್ರಿ ಇಲ್ಲಿ ಏನದ ಕೆವಿಕೆ ಹೋರಿ ಹಿಂಗ ಅಡ್ರೆಸ್ ಬರ್ಕೊಡ್ತೇವು ಹೋಗಿ ಅಲ್ಲಿ ಕೇಳ್ರಿ ರಾಜು ತೆಗ್ಗಳಿ ಸರ್ ಅಂತ ಇರ್ತಾರ ಅವ್ರಿಗೆ ಹೋಗಿ ಒಂದ್ಸರಿ ಭೇಟಿ ಆಗ್ರಿ ನೀವು ಭೇಟಿ ಆದ್ರಂದ್ರೆ ನಿಮ್ ಗಿಡ ಉಳಿಸ್ಕೊತೀರಿ ಇಲ್ಲದ್ರ ಹೊಸ ಗಿಡ ಗೊನ್ನೆ ಅಂತ ಸತ್ತ ಹೋಗ್ತು ಬಿಡ ಸುಮ್ಮನೆ ಒಂದ್ಸರಿ ಭೇಟಿ ಆಗ್ರಿ ನೀವು ಅದಕ್ಕೆ ಏನ್ ಹೇಳ್ತಾರ ಮುಂದಿನ ನಾವು ಮಾಡ್ತೇವ ಅಂತಂದ್ರ ಅವ್ರು ಅದ್ಮ್ಯಾಕ ಅದೇ ಅಡ್ರೆಸ್ ಮೇಲೆ ನಾವು ಹೋದ್ರಲ್ರಿ ಸರ್ ಇದ್ರಿ ಯಾವತ್ತ ಹೋಗಿ ಮಾತಾಡ್ದೇವ್ರಿ ಹಿಂಗ ಎಷ್ಟು ಗಿಡ ಅವ ಎಸಿಲ್ಲ ಅಂತ ಕೇಳಿದ್ರಿ ಎಲ್ಲಾರಿ ಹಿಂಗೆ ಅವ್ರಿ ಸರ್ ಅಂತ ಹೇಳಿದೇವ್ರಿ ಅಮ್ಮದ ಅವ್ರ ಮುಂದೆ ಏನದರಿ ಅದು ಕೆಮಿಕಲ್ ಬರ್ಕೊಟ್ರು ಒಂದ್ಸರಿ ಕೆಮಿಕಲ್ ಬರ್ಕೊಟ್ರಿ ಅದು ಏನದ ಅಂತಂದ್ರೆ ಹಾಕಿದೇವ್ರಿ ಹಾಕಿದ ಮ್ಯಾಗ ಮತ್ತೆ ಅವ್ರು ನಮ್ದೆಲ್ಲ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಬರ್ಕೊಂಡ್ರಿ ಸರ್ ಒಂದ್ಸರಿ ನಿಮ್ಮ ಹೊಲಕ್ಕೆ ತೋಟಕ್ಕೆ ಬರ್ತೇವೆ ಅಂತಂದ್ರಿ ತೋಟಕ್ಕೆ ಬಂದು ಪೇರು ಗಿಡ ಅವೆಲ್ಲ ನೋಡಿದ್ರಿ ಮಾವಿನ ಗಿಡ ನೋಡಿದ್ರಿ ನೋಡಿಗೆ ಪೇರು ಗಿಡಕ್ಕೆ ಏನದಂತಂದ್ರಿ ಅವು ಹುಳ ಆಗ್ಬಾರ್ದಂತಂದ್ರೆ ಟ್ರ್ಯಾಪ್ ಕೊಟ್ಟರು ಅವ್ರಿಗೆ ಕಡೆಯಿಂದ ಕೆವಿಕೆ ಕಡೆಯಿಂದ ಫ್ರೀ ಕೊಟ್ಟರು ಅವ್ರಿ ಅಲ್ಲಿಂದ ಏನೈತ್ರಿ ನಮಗೂ ಜರ ಚಲೋ ಅನಿಸ್ಲತ್ತತ್ರಿ ಕ್ಯಾಪ್ ಕೊಟ್ಟ ಮ್ಯಾಗ ರೀ ಹುಳ ಹತ್ತೀವಲ್ರಿ ಗ್ರಾಹಕರು ತೊಗೊಂಡ ಮ್ಯಾಗ ಇವೆಲ್ಲ ನಿಮ್ ಕಾಯ್ದ ಹುಳ ಆಗ್ಯಾವ ಹಂಗ ಹಿಂಗ ಅಂತಂತೆ ಇದು ಹುಳ ಆಗಲಿಲ್ರಿ ಹುಳ ಆಗಲ್ ಹೊಂಟತ್ರಿ ಮುಂದೇನದ ಮಾವಿನಕಾಯಿ ಗೋಲಿ ಆಕಾರದಾಗ ಬಂದ್ ಸೈಜ್ ಅವ್ಕ ಬ್ಯಾರೇನೆ ಬರ್ತಾವ ಕ್ಯಾಪ್ ಅವು ಕೊಡ್ತೇವ್ರಿ ನೀವು ಬರ್ರಿ ಅಂತಲತ್ತರಿ ಹಂಗೆ ಬಂದ್ ಕೋತ ಹೋಗೋತ ನಡೆದೇವ್ರಿ ಮುಂದ ಅಲ್ಲಿಂದ ಗೊತ್ತಾಯ್ತಿರ ಅದು ಕೆವಿಕೆ ನಮ್ಗೆ ಒಟ್ಟ ಸಂಪರ್ಕ ಇದ್ದಿಲ್ಲ ನಮ್ಗೆ ಏನು ಗೊತ್ತಿದಿಲ್ರಿ ಅದು ಈಗ ಏನದಂದ್ರೆ ಒಟ್ಟ ನಮ್ ಮಾವಿನಕಾಯಿ ಒಟ್ಟ ಹುಳ ಅಮ್ಮದೇ ಇಲ್ರಿ ಹುಳ ಅನ್ನೋದೇ ಇಲ್ಲ ಇವತ್ತಿಗೆ ಯಾರು ಹಿಂಗ ಹುಳ ಆಗ್ಯಾವಪ್ಪ ಮಪ್ಲೇವಿಲ್ರಿ ನಾವು ನೋಡಿದೇವ್ರಿ ಹುಳ ಇಲ್ರಿ ಅಲ್ಲಿಂದ ಏನದಂತಂದ್ರೆ ಮಾತ್ರ ಮ್ಯಾಂಗೋ ಸ್ಪೆಷಲ್ ಸ್ಪ್ರೇ ಮಾಡ್ಬೇಕಂತಂದ್ರಿ ಮುಂದಿದ ಏನದಂತಂದ್ರೆ ಇವು ಕೆಮಿಕಲ್ ಏನ್ ಬಿಟ್ಟಿರ್ ಸರ್ ಅಲ್ಲಿಂದ ಕೆವಿಕೆಗ್ ಬಂದೇವ್ರಿ ಅವಾಗ ಏನದಂತಂದ್ರೆ ಅವು ಕೆಮಿಕಲ್ ಅಮ್ಮದ ಯೂಸ್ ಮಾಡೋದ್ ಬಿಟ್ಟಿವ್ರಿ ಸರ್ ಮೊದ್ಲು ಏನ್ ಉಪಯೋಗ ಮಾಡಿದ್ರೆ ಅಷ್ಟೇ ಖರೆ ಹಾವು ಏನ್ ಮಾಡಿದ ಅಷ್ಟೇ ಖರೆ ರೀ ಅಷ್ಟ ಮಾಡಿದ್ರಿ ಅಲ್ಲಿಂದ ಮುಂದೇನದ ಹೂವ ಹೊಂಟತ್ರಿ ಕಾಯಿ ಕೂಡ್ಲತ್ತವ್ರಿ ಅವಾಗ ಏನದ ಗ್ರೂಪ್ನಾಗ ಆಡ್ ಮಾಡಿದ್ರಿ ನಮಗ್ ರೀ ಗ್ರೂಪ್ನಾಗ ನಾವು ಫೋಟೋ ಹಾಕ್ಲತ್ತೇವ್ರಿ ಗಿಡದ್ರಿ ಅದೇನದ ಏನ್ ಸ್ಪ್ರೇ ಮಾಡ್ಬೇಕು ಆಯ್ತು ಡೆಮೋ ಕೊಟ್ರಿ ಒಂದ್ ಎರಡ್ ಸರಿ ರೀ ಮ್ಯಾಂಗೋ ಸ್ಪೆಷಲ್ ರೀ ಕೊಟ್ಟಮ್ಯಾಗ ನಮಗ್ ಚಲೋ ಅನಿಸ್ತದ್ರಿ ಅಲ್ಲಿಂದ್ರೆ ಈಗ ಏನಂತಂದ್ರಿ ಒಂದೊಂದ್ ಸರಿ ರೀ ಒಂದ್ ಹತ್ತತ್ತು ಪ್ಯಾಕೆಟ್ ಹೊಡ್ಲೇತೀವ್ರಿ ಅಲ್ಲ ಈಗ ನೀವು ಕೆಮಿಕಲ್ ಬಿಟ್ಟಿರಿ ಅಂತಂದ್ರಲ್ಲ ಮತ್ತೀಗ ಏನ್ ಮಾಡ್ತೀರಿ ಮತ್ತೆ ಕೆಮಿಕಲ್ ಬಿಟ್ಟು ಬೇರೆ ಏನ್ ಸುಣ್ಣಾರಿ ಸುಣ್ಣಾರಿ ಆಯ್ತು ಈಗ ಏನದಂತಂದ್ರೆ ತೆಳಗ ಈಗ ಅವು ಗನ್ನಿ ಆಯ್ತು ಬರ್ಲಿ ಅಂತ ಹೇಳಿದ್ವಲ್ಲ ಸರ್ ಆಗ ಬೇರೆ ಬೆಸನಿ ಅವು ಏನದಂತಂದ್ರೆ ಹಾಕಂತಂದ್ರೆ ಅವು ಪ್ಯಾಕೆಟ್ ಜೈವಿಕ ಗೊಬ್ಬರ ಹಾಕ್ತಾ ಅವು ಬ್ಯಾಲದೊಳಗ ಕಲಸಿ ಗಸಿ ಹಿಂಗ ಹಾಕ್ಬೇಕ್ರಿ ಅಂತ ಹೇಳಿದ್ರು ಅವಾಗ ಹೇಳಿದ್ ಅವು ಹಾಕ್ಲತ್ತೇವ್ ಸರ್ ಕಂಟ್ರೋಲ್ ಅದ ರೀ ಕಂಟ್ರೋಲ್ ಅದ ಮತ್ತೆ ಪರಿಸರಕ್ಕೂ ಅದು ಬಹಳ ಚಲೋ ಅದ ಕೆಮಿಕಲ್ ಇರಲಾರ್ದಂತ ಏನು ಹಣ್ಣು ತಯಾರಾಗ್ತಾವಲ್ಲ ಅದು ನಮ್ಮ ಗ್ರಾಹಕರಿಗೆ ವಿಶ್ವಮುಕ್ತವಾದಂತಹ ಒಂದು ಉತ್ಪನ್ನ ನೀವು ಕೊಡ್ತಾ ಇದ್ದೀರಿ ಸರ್ ಈಗ ಎಷ್ಟು ವರ್ಷದಿಂದ ಇದನ್ನ ಉಪಯೋಗ ಮಾಡಾಗತ್ತೀರಿ ನೀವು ಯಾವ್ದು ಸರ್ ಏನ್ರಿ ಒಂದು ಮೂರ್ ವರ್ಷ ಆಗಿತ್ತು ಸರ್ ನಾವು ಗಿಡ ಹಚ್ಚ್ರಿ ಮೂರ್ ವರ್ಷದ ನಂತರ ನಿಮಗೆ ಗೊತ್ತಾಗಿದೆ ನಾವು ಗೊನ್ನೆ ಹತ್ತೋತಿದ್ವು ಅಂತಂದ್ರೆ ಗಿಡ ಒಣಗ್ಲತ್ತ ಸರ್ ಒಣಗಲತ್ತತ್ರಿ ಆಯ್ತು ಎಲಿಗಳು ಏನದಂದ್ರೆ ಪೂರಾ ಸುಟ್ಟಂಗಲತ್ತ ಸರ್ ಪಂಟೆ ಒಣಗ್ಲತ್ತವ್ರಿ ಹಿಂಗಾಗದು ನಾವು ಇಲ್ಲಿ ಬಂದೇವ್ರಿ ಸರ್ ಅಲ್ಲಿ ಬಂದ ಮ್ಯಾಕ್ರ ಅವ್ರು ಅಲ್ಲಿ ಕಳಿಸಿದ್ರ ನಮಗ್ ಸಡಲ್ ಅಂತ ಇದು ಏನದಂತಂದ್ರೆ ಇದು ಆಗಲ್ರಿ ಅದು ಕೆಮಿಕಲ್ ಯೂಸ್ ಮಾಡಿದ ಮ್ಯಾಗ ಮುಂದೆ ನಂಬಲ್ ಮತ್ತೆ ಬರ್ರಿ ನೀವು ನಾವು ಹೇಳ್ತೇವ್ರಿ ನಿಮ್ಗೆ ಅಮ್ಮದ್ರು ಒಂದ್ಸರಿ ವಿಸಿಟಿಗ್ನು ಬಂದ್ರಿ ಸರ್ ಅವ್ರು ಬಂದು ನೋಡಿ ಗೆಸಿ ಇದಕ್ಕೆ ಸುಣ್ಣ ಹಚ್ಬೇಕ್ರಿ ಅಂತಂದ್ರೆ ಕಟಿಂಗ್ ಮಾಡಿದ ಮ್ಯಾಕ ಏನಂತಂದ್ರೆ ಅದಕ್ಕೆ ಮತ್ತೆ ಸುಣ್ಣ ಹಚ್ರಿ ಅವೆಲ್ಲ ಹೇಳಿದ್ರಿ ಸರ್ ಯಾಕಲಕ್ಕೆ ಸರ್ ಅಂತಂದ್ರೆ ಅವ್ರು ಹೇಳಿದ ಪ್ರಕಾರ ನಾವು ಈಗ ನಡೆದೇವೆ ಸರ್ ಅಡ್ಡಿಲ್ಲ ಈಗ ಮೂರು ವರ್ಷದ ನಂತರ ನೀವು ಯಾವುದೇ ಕೆಮಿಕಲ್ ಉಪಯೋಗ ಮಾಡೋದನ್ನ ಬಂದ್ ಮಾಡಿದ್ರಿ ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ ಸೂಕ್ಷ್ಮಣಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ ಆಮೇಲೆ ರಸಗೊಬ್ಬರ ಯಾವ್ದು ಕೊಟ್ಟಿಲ್ಲ ನೀವು ಪೈಲೆ ಗಿಡಗಳಿಗೆ ಮೊದ್ಲು ಕೊಟ್ಟಿದ್ರಿ ಮೊದಲು ಕೊಟ್ಟಿದ್ದೇವೆ ಸರ್ ಮತ್ತೆ ಈಗೇನು ಕೊಡ್ತಾ ಇಲ್ಲ ಮತ್ತೆ ಅದ್ರ ಬದಲು ಏನ್ ಮಾಡ್ತಾ ಇದ್ರಿ ಹೆಂಡೆ ಗೊಬ್ಬರ ಕುರಿ ಅವ್ರ ಸರ್ ಮನ್ಯಾಗ ಒಂದ್ ಇಪ್ಪತ್ತು ಕುರಿ ಅವ್ರಿ ವರ್ಷಕ್ಕೆ ಒಂದ್ ಎರಡು ಟ್ರಿಪ್ ಗೊಬ್ಬರ ಬೀಳ್ತೇವ್ ಸರ್ ಅದು ಇಟ್ರಿ ಬೇರೆದವ್ರಿಗೆ ಒಂದ್ ಎರಡು ಟ್ರಿಪ್ ಹೆಂಡೆ ಗೊಬ್ಬರ ತೂತೇವ್ ಸರ್ ಅದು ಎರಡು ಮಿಕ್ಸ್ ಮಾಡ್ತೇವ್ರಿ ಏನದಂತಂದ್ರೆ ಹಾಕ್ತೀವಿ ಸರ್. ಈಗ ಒಟ್ಟೆ ಎಷ್ಟು ಗಿಡಗಳು ನಿಮ್ಮಲ್ಲಿ ಇರುವಂತದ್ದು? 350 ಗಿಡಗಳದಾವ. ಈಗ ವಯಸ್ಸು ಏನಾಗ್ಯದ? 9 ವರ್ಷ. 9 ವರ್ಷ. 9 ವರ್ಷದೊಳಗೆ ಈಗ ಎಷ್ಟು ಬೆಳೆ ತಗೊಂಡ್ರಿ ನೀವು? ಈಗ ನಾವು 5 ಬೆಳೆ ತಗೊಂಡಿದ್ವಿ ಸರ್. 5 ಬೆಳೆ ತಗೊಂಡಿರಿ. ಯಾವ್ಯಾವ ತಳಿ ಅದಾವ ನಿಮ್ಮಲ್ಲಿ ಈಗಾಗಲೇ ಹೇಳ್ದಂಗ? ನೀವು ದಶರಿ ಅದರಿ, ದಶರಿ ಮಲ್ಲಿಕ ಅದರಿ, ಕೇಸರ್ ಅದರಿ, ಹಿಮಾಯತ್ ಅದರಿ, 4 ಐಟಮ್. ಹೌದಾ? ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈಗ 1 ವರ್ಷದೊಳಗ ಎಷ್ಟು ಇಳುವರಿ ನೀವು ತಗೊಂಡಿರಿ? ಎಷ್ಟು ನಿಮ್ಗ ಆದಾಯ ಬಂದದ? ಆದಾಯ ಸರ್ 2 ಲಕ್ಷ ಆಗ್ಯದ್ರಿ. 2 ಲಕ್ಷ ಆಗ್ಯದ. ಯಾವಾಗಿಂದ ಅದು 2 ಲಕ್ಷ ಆಗಿತ್ತು? ಈಗ ಇದೇ ವರ್ಷದಿಂದ ಸರ್ ಇದು ಪ್ರೆಸೆಂಟ್ ಈಗ ಆಗಿದ್ರಿ. ಕಳೆದ ಸೀಸನ್ ಒಳಗೆ ಆಗಿತ್ತು. ಈಗ ಜುಲೈದಲ್ಲಿ ಸರ್ ಇದು ಜೂನ್ ದಾಗ ಮಾಡಿದೆ ಸರ್, ಲಾಸ್ಟ್ ಎಂಡ್ ಆಯ್ತ್ರಿ. 2 ಲಕ್ಷ 2 ಎಕರೆಯಿಂದ ನಿಮಗೆ ಬಂದ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವಂತಹ ಅವಕಾಶಗಳು ಇದೆ. ಈಗ ಒಂದ್ ಗಿಡದೊಳಗೆ ನೀವು ಲೆಕ್ಕ ಹಾಕಿದ ಪ್ರಕಾರ ಎಷ್ಟು ಹಣ್ಣಾಗ್ಯಾವ ಸರ್? ಒಂದ್ ಗಿಡಕ್ಕಂತಂದ್ರ ಬೇರೆ 50-60 ಆತರಿ. 50-60 ಆತ ಸರ್. ಒಂದ್ ಗಿಡಕ್ಕೆ ಸುಮ್ಮನೆ ಇಲ್ಲಂದ್ರ 50 ಕೆಜಿ ತನ ಬಿ ಬರ್ತಾವ್ರಿ. 20 ಕೆಜಿ ಬರ್ತದೆ, 10 ಕೆಜಿ ಬರ್ತದ್ರಿ, 5 ಕೆಜಿ ಬರ್ತದೆ. ಅಂದ್ರೆ ಇದೇ ಸೇಮ್ ಲೆವೆಲ್ ಅಂತ ಬರಲ್ರಿ ಸರ್. ಈಗ ವಿಜ್ಞಾನಿಗಳು ಹೇಳೋ ಪ್ರಕಾರ ಈಗ ವಿಜ್ಞಾನಿಗಳು ಬಂದು ಇದು 50 ಹಣ್ಣುಗಳು ಏನಾಗ್ತಾ ಇದಾವ, ಇದು ಇನ್ನೂ ಕಡಿಮೆ ಅದ, ಇನ್ನೂ ಹೆಚ್ಚಿಗೆ ಆಗ್ತದ ಅಂತ ಹೇಳಿ ಏನಾರು ಹೇಳ್ತಾ ಇದ್ದಾರೆ? ಕಟಾವ್ ಮಾಡ್ಬೇಕ್ರಿ. ಇದ್ರೊಳಗೆ ಬಿಸಿಲು ಸೂರ್ಯನ ಕಿರಣಗಳು ಏನಂತಂದ್ರೆ ಒಳಗೆ ಹಿಂಗ ಇದು ಆಗ್ಬೇಕಂತ ಹೇಳ್ತಾರೆ. ಕಟಾವ್ ಹೇಳಿದ ಪ್ರಕಾರ ಮಾಡಿದೇವ್ರಿ. ತೋಟದೊಳಗ ಅದು ಸದಿ ಕಳಿತೀವ್ರಿ. ಆಯ್ತು, ಪಂಟೆ ಪಿಂಟೆ ಎಲ್ಲ ಕಡ್ದಿವ್ ತೆಗದ್ ಹಾಕ್ತಿವ್ರಿ. ಅವು ಕಲ್ಲ ಅವರಿ, ಹೊಲ್ದಾಗ ಕಲ್ಲ ಐತೆವು, ಕೆಂಗಲ್ ಇದ್ದು ಅದೆಲ್ಲ ನಡಿಲಾಗ ಬರ್ತಿವಿಲ್ಲ. ಹಣ್ಣು ಹಣ್ಣಾಗಿ ಬಿದ್ದುರ್ವಿ, ಅವು ಒಡಿಲತಾವ್ರಿ. ಹೊಸು ಮಕ್ಕಳು ಕೆಂಗಲ್ ಇದ್ದು ಐದಿದೇವು ಮಕ್ಕಳು ತಗೊಂಡು ಸೊಸಿ ಮಗ ಮಗಳು ನಾವು ಎಲ್ಲ ಅದೆಲ್ಲ ಕೆಲಸ ಮಾಡ್ಕೋತೀವ್ರಿ ನಾವು ಇದ್ದಿದ್ದು. ಅದು ಆದ ನಂತರ ಅದೇ ಭಾರಿ ಕೆಲಸನೆ ನೋಡ್ರಿ. ಮತ್ ಕೈಯಾಗ ದುಡ್ಡು ಬೇಕಲ್ರಿ. ಈಗ ವೃತ್ತಿ ಮತ್ತ ನಾವು ಎರಡೂ ಮಾಡ್ಕೊಂಡೆ ಹೋಗ್ಬೇಕಲ್ಲ, ಒಂದಕ್ಕೊಂದು ಪೂರಕವಾಗಿರುವಂತದ್ದು. ಈಗ ನೀವು ಬಾರ್ಗಿ ಮಾಡಿದ್ದಕ್ಕ ಮಾವಿನ ಗಿಡಗಳನ್ನ ಬೆಳೆದ್ರಿ, ಮಾವಿನ ಗಿಡಗಳಿಂದ ಮತ್ತೆ ನಿಮಗ ಜೀವನ ಸ್ವಲ್ಪ ಹಗುರ ಆದಂಗ ಆಗ್ತದ. ಹೌದಾ? ಈಗ ನಿಮಗ ಏನ್ ಅನಿಸ್ತದಮ್ಮ, ಈಗ ಮಾವಿನ ಗಿಡಗಳನ್ನ ಬೆಳೆದ್ರಿ, ಒಂದ್ ಒಳ್ಳೆ ಆದಾಯ ಅಂದ್ರ ಗ್ಯಾರಂಟಿ ಆದಾಯ ಆದಂಗ ಆಯ್ತದು. ಗ್ಯಾರಂಟಿ ಆಯ್ತದು ನಿಮಗ, ವರ್ಷದೊಳಗೆ ಇಷ್ಟು ಬರ್ತದಪ್ಪ ನಾವು ಚಲೋ ಕೆಲಸ ಮಾಡಿದ್ರ ಅಂತ ಹೇಳಿ. ಈಗ ನಿಮಗೇನ್ ಅನಿಸ್ತದ, ಎಂದಾದ್ರೂ ಹಿಂಗ್ ವಿಚಾರ ಮಾಡಿದ್ರಿ ಮುಂದ್ ಮಾವಿನ ಗಿಡಗಳನ್ನ ಬೆಳಿತೀವಿ ನಮಗ ಹಿಂಗ ಆದಾಯ ಬರ್ತದ ಅಂತ ಯಾವಾಗಾರ ವಿಚಾರ ಮಾಡಿದ್ರಿ? ಮಾಡಿದಿಲ್ರಿ. ಮಾಡಿದಿಲ್ಲ ಅಂದ್ರೆ ಪೈವ್ರಿ ಹೋಗಿದೇವು ಮಂದಿ ಹೊಲ್ದಾಗ ಯಾಕೆ ಮಾಡ್ಕೋಬೇಕಂತ, ನಮ್ಮದಾಗೆ ಮಾಡ್ಕೊಂಡ್ರೆ ಆತದಪ್ಪ ಅಂತ ಕೇಸಿ ಮಾಡ್ಕೊಂಡಿವ್ರಿ ನಾವು. ಅದನ್ನು ಆತದ ಇದನ್ನು ಆತದ ಅಂತ ಬರೀ ಹೊಲ್ದಾಗೆ ಇದ್ದೀವ್ರಿ ನಾವು. ಊರ್ ಬಿಟ್ಟು ಊರಾಗ ಮನೆ ಇದ್ದರು ಬಿ ಅಲ್ಲೇ ಹೊಲ್ದಾಗೆ ಉಳಿದು ಸಲ್ಕೊಂಡಿವ್ ನೋಡ್ರಿ ಇಟ್ಟು ಮಾಡ್ಕೊಂಡಿದ್ದು. ನೀವು ಹೊಲ್ದಾಗ ಇದ್ರೆ ಏನಾಗ್ತದ, ಪೂರ್ತಿ ನಿಗಾ ಹೊಲದ ಮೇಲೆ ಇರ್ತದ, ಏನ್ ಕೆಲಸ ಮಾಡ್ಬೇಕು ಟೈಮ್ ಟು ಟೈಮ್ ಕೆಲಸ ಮಾಡಕ್ ಆಗ್ತದ. ಈಗ ವಿಜ್ಞಾನಿಗಳು ಏನ್ ನಿಮಗ್ ಮಾಡಂತ ಹೇಳ್ತಾರ ಅದನ್ನೇ ನೀವು ಅನುಸರಿಸ್ತಾ ಇದ್ರಿ, ಎಲ್ಲ ಪ್ರತಿಯೊಂದು ಹಂಗೆ ಮಾಡ್ತಾ ಇದ್ರಿ. ಪೈಲೇರಿ ಕಡದಿಗಸಿ ಹಿಂಗ ಹುಲ್ಲ ಹಾಕಬೇಕಂತಂದೇವ್ ಸರ್, ಮಾಡ್ದೇವ್ರಿ. ಈ ವರ್ಷ ಒಂದ್ ಜರ ಗಿಡದ ಮ್ಯಾಗಿಂದ ಹಣ್ಣು ಇದು ಮಾಡಿದೆ ಸರ್. ಗಿಡದ ಮೇಲೆ ಹಣ್ಣು ಮಾಡಿ, ಗಿಡದ ಮೇಲೆ ಹಣ್ಣಾಗಿದೆ ಬಿದ್ದಿದ ಏನದಂತಂದ್ರೆ ಅದ ಸ್ವಲ್ಪ ಕಲ್ಲ ಇದೆ ಸರ್. ಭೂಮಿ ಮೆತ್ತಗಿತ್ತಂದ್ರೆ ಕಾಯಿ ಬಿದ್ದಿರ್ತಲ್ರಿ, ಅದಕ್ಕೆ ಏನಾಗಲ್ ಸರ್. ಅಂದ್ರೆ ಥೋಡೆ ಹೆಂಗನು ಮಾಡಿದೇವ್ರಿ, ಥೋಡೆ ಹಿಂಗ್ ಮಾಡ್ನು ಮಾರಿದೇವ್ ಸರ್. ಯಾಕಂತಂದ್ರೆ ಇದ್ರ ಗಿಡದ ಮ್ಯಾಗಿಂದ ಹಣ್ಣು ಬಹಳ ಮಂದಿ ಕೇಳ್ತಾರೆ ಸರ್. ಈಗ ನಾವು ಹುಲ್ಲ ತಂದು ಹಾಕ್ತಿವ್ರಿ, ಅದನ್ನ ಕೇಳ್ತಾರೆ, ಎರಡೂ ಟೆಸ್ಟಿಂಗ್ ಅದಾರಿ. ಆದ್ರೆ ಹೆಚ್ಚಿಗೆ ರುಚಿ ಬರ್ತದ ಅದು. ಹಾ, ಅದನ್ನೇನಾದ್ರೂ ಹೇಳ್ಯಾರ ಗ್ರಾಹಕರು? ಹಾ ಅಂದ್ರೆ ಸರ್, ಅದೇ ಕೇಳ ಗಿಡದ ಮ್ಯಾಲ ಹಣ್ಣಾಗಿದ್ದು ಹೆಚ್ಚಿಗೆ ರುಚಿ ಅದ ಅವನೇ ಬೇಕು ನಮಗ. 5 ಕೆಜಿ ಹೋಯ್ಯಾರ, 10 ಕೆಜಿ ಹೋಯ್ತಾರ ಸರ್. ಹೌದಲ್ಲ, ನಿಮ್ಮ ತೋಟಕ್ಕೆ ಬಂದು ಹೋಯ್ತಾರ? ತೋಟಕ್ಕೆ ಬರ್ತಾರ್ರಿ. ತೋಟಕ್ಕೆ ಬರ್ತಾರ. ಆಯ್ತಲ್ಲ, ಊರ ಮನೆ ಅದರಿ, ಊರ ಮನೆಯಾಗ ಇಡ್ತೇವ್ರಿ. ಮನೆಗೆ ಬಿ ಬರ್ತಾರ. ಬರ್ತಾರ. ಹೌದಾ? ನೀವೆಲ್ಲಿ ಕಳಿಸೋದಿಲ್ಲ ಮಾರಾಟ ಮಾಡೋದಕ್ಕೆ? ಇದು ಕೊಡಲ್ರಿ ಸರ್. ಕೊಡೋದಿಲ್ಲ. ಈಗ ಏನಾದ್ರೂ ರೋಡಿಗ್ರಿ ನಮ್ಮ ತಯಾರು ಕೊಡ್ತಾರ್ರಿ. ಈ ಊರಾಗ ರಡಕಲ್ನಾಗ ಏನಾದ್ರೂ ಯಾರನ್ನು ಹೇಳಲಾಗ್ರಿ, ಫೋನ್ ಮಾಡ್ತಾರ್ರಿ, 10 ಕೆಜಿ ಬೇಕ್ರಿ, ಒಂದ್ 5 ಕೆಜಿ ಬೇಕು ನಮ್ಗೆ ಅಂದ್ರಂತಂದ್ರೆ ಹಿಂಗ ವೈದವ್ರ ಮನೆತನ ಕೊಡೋದ್ರಿ. ಈಗ ಈ ಕಡೆ ಗುಲ್ಬರ್ಗ ಯಾರ ಫೋನ್ ಹಚ್ತಾರ್ರಿ, 1-20 ಕಿಲೋ ನಮ್ಗೆ ಕಳ್ಸಪ್ಪ ಗಾಡಿ ಗಿಟ್ಟ ಅಂತ. ಆ ಟೆಂಪೋದಾಗ ಇಟ್ಟಿಗೆ ಅವ್ರ ನಂಬರ್ ಅದು ವಾಟ್ಸ್ಆಪ್ ಹಾಕ್ಬಿಡದ್ರಿ, ಅವ್ರು ಫೋನ್ ಪೇ ಮುಖಾಂತರ ಅವ್ರು ದುಡ್ಡು ಕಳಿಸ್ತಾರ್ರಿ. ಆಯ್ತು, ಆ ಕಡೆ ಚಿಂಚೋಳಿ ರೀ, ಆ ಕಡೆ ಅಲ್ಲೇ ಲೋಕಲ್ನ ಹುಲ್ಸ್ಕೊಡ್ ಸುಮ್ಟಣ್ರಿ, ಕಾಳಿಗಿತ್ತನ ಕೊಟ್ಟು ಕಳಿಸ್ತೀವಿ. ಕಾಳಿಗಿತ್ತನ ನಮ್ಗೆ ಗಾಡಿ ಮೇಲೆ ಹೋಗಿ ಕೊಟ್ಟು ಬರ್ತೀವ್ರಿ, 80 ಕಿಲೋ 70 ಕಿಲೋ ತನಕ ಅಲ್ಲೇ ನಮ್ಮ ಗೇಟಿಗೆ ನಾ ಕುಂತು ಮಾಡ್ತೀನಿ. ಅಂದ್ರೆ ಮಂದಿಗೂ ಗೊತ್ತಾಗ್ಯದ ಈಗ ನಿಮ್ಮಲ್ಲಿ ಮಾವಿನ ಹಣ್ಣು ಸಿಗ್ತಾವ ಅಂತ ಹೇಳಿ. ಮತ್ತ ಸಾವಯವ ಅದಾವ ಅಂತ ಹೇಳಿ ಅವರಿಗೆ ಖಾತ್ರಿ ಅದ? ಸಾವಯವ ಮಾವಿನ ಹಣ್ಣು, ರುಚಿ ಮಾವಿನ ಹಣ್ಣನ್ನ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿ ಅವರಿಗೆ ಗ್ಯಾರಂಟಿ ಸರ್? ಗೌರ್ಮೆಂಟ್ ಹಾಸ್ಪಿಟಲ್ ಅದರಿ. ಆಯ್ತು, ಬ್ಯಾಂಕ್ ಅದರ ಸರ್, ಅವರೇ ಅಂದ್ರೆ ನಾವು ಗುಲ್ಬರ್ಗ ತೊಗೊಂಡು ತಿಂದೇವ್ ಖರೇಪ್ಪ ಅಂತಂದ್ರೆ ಈ ಟೇಸ್ಟ್ ಇಲ್ಲ.

ಮದುಗಾದ ಕೆರೆಗೆ, ಮದುಗಾದ ಕೆರೆಗೆ. ಒಂದು ಬಂಡಿ ತಂಬಿಟ್ಟು ಮಾಡ್ಸಿ, ಒಂದು ಬಂಡಿ ತಿಳಿ ಮಾಡ್ಸಿ, ಒಂದು ಬಂಡಿ ಕುಂಕುಮ ಕರ್ಸಿ, ಒಂದು ಬಂಡಿ ವಿಳ್ಯ ಕರ್ಸಿ, ಒಂದು ಬಂಡಿ ಕುಂಕುಮ ಕರ್ಸಿ, ಒಂದು ಬಂಡಿ ವಿಳ್ಯ